ಆತ್ಮೀಯ ರೈತ ಬಂಧುರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಬೇಸಾಯದ ಅನುಭವ ಕುರಿತು ಮುದ್ದೇಬೆಳ ತಾಲೂಕು ಅರೆಮುರಾಳ್ ಗ್ರಾಮದ ಸಾವಿತ್ರಿ ರಮೇಶ್ ವಗ್ಗರ್ ಅವರೊಂದಿಗೆ ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ನೋಡ್ತಾ ಇದ್ದೀವಿ ನಮ್ಮ ಕೃಷಿ ಒಳಗೆ ಇವತ್ತಿನ ದಿವಸ ಮಹಿಳೆಯರು ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ, ಕೃಷಿಗೆ ಒಂದು ದಿಕ್ಕಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಕೃಷಿಗಷ್ಟೇ ಅಲ್ಲ, ಅವರ ಕುಟುಂಬಕ್ಕೂ ಸಹಿತ ಮಹಿಳೆಯರು ದಿಕ್ಸೂಚಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಅವರ ಮೂಲಕ ರೈತರು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಥ ಒಬ್ಬ ರೈತ ಮಹಿಳೆ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಮುದ್ದೇಬಿಹಾಳ ತಾಲೂಕು ಅರೆಮುರಾಳ್ ಗ್ರಾಮದ ಸಾವಿತ್ರಿ ರಮೇಶ್ ವಗ್ಗರ್ ಅವರು ಇವತ್ತು ತಮ್ಮ ಸಾವಯವ ಕೃಷಿ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಸ್ಟುಡಿಯೋದೊಳಗಿದ್ದಾರೆ. ಸಾವಿತ್ರಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಒಕ್ಕಲ್ತನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್? ಎಷ್ಟು ವರ್ಷ? 20 ವರ್ಷ ಆಯ್ತು ರೀ ಮಾಡಕತ್ತು. ಆಮೇಲೆ ಅವ್ರ ಅಂಗಡಿ ಹಾಕಿದ್ರೆ ಮುದ್ದೆಬಾಳ ಅಂಗಡಿ ಹೊಂಟ್ರಿ ಅವರು. ಅಲ್ಲಿಂದ ಆಮೇಲೆ ಏನ್ ಮಾಡಿದ್ರಿ, ಮನೆಯ ಕಟ್ಟಿ ಮುಯಿಸಾಕತ್ತೇವ್ರಿ, ಎತ್ಕೊಳ್ರಿ ಮನೆ ಕಟ್ಟಿ ಮುಯಿಸಾಕತ್ತ ನಾವು ಗೆಳೆಯ ಹೊಡಿಯಕ್ ಆಗಲ್ರಿ ಅವ್ರಿಗೆ. ಅದಕ್ಕೊಂದೊಂದು ಆಳ ಹಚ್ಕೊರ ಕರ್ಕೊಂಡು ನಾವು ಅಲ್ಲೇ ಹೊಲ ಕರ್ಕೊಂಡು ಹೋಗ್ತೇನ್ರಿ. ನಿಮ್ ಮನೆಯವ್ರಿಗೆ ಒಕ್ಕಲ್ತನ ಬರ್ತಿರ್ಲಿಲ್ಲ? ಸ್ವಲ್ಪ ಮಾಡ್ತಿದ್ದೀರಿ ಅವರು, ಆ ಸಾರಿ ಕಲ್ತಿದ್ರಿ, ಸ್ವಲ್ಪ ಮಾಡ್ತಿದ್ರು, ಅವರು ಇಟ್ಟು ಹೇಳ್ ಕೊಡ್ತಿದ್ರಿ ಹಿಂಗ ಮಾಡ್ರಿ ಅಂತ, ಹಿಂಗ ಅವ್ರಿಗೆ ಹೇಳಿ ಕಳಿಸ್ತಿದ್ರಿ, ಅವ್ರಿಗೆ ಗೊತ್ತಲಿಕ ನಾವ್ ಇಟ್ಟು ಹೊಲ್ದಾಗ ಹೇಳ್ತಿದ್ದೇವ್ರಿ ಹಿಂಗ ಮಾಡ್ರಿ ಅಂತ. ಆಯ್ತ್ರಿ ಅಂತ ಅವರು ನನ್ನ ಮಾತು ಕೇಳ್ಕೊಂಡು ಅವ್ರು ಇಟ್ಟು ಮಾಡಿದ್ರಿ. ನಾವು ಅವ್ರು ಹೆಂಗ ಅವ್ರು ಹೇಳ್ತಿರ್ತಾರ ಅವ್ರ ಪ್ರಕಾರ ನಾವು ಮಾಡ್ಕೊತಿದ್ದೇವ್ರಿ ಹೊಲ್ದಾಗ. ನೀವು ಹೆಂಗ ಕಲ್ತಿದ್ದು? ನಿಮ್ ತಂದೆಯವ್ರು ಕಲ್ಸದ್ರ ನಿಮಗ? ಇಲ್ರಿ, ನಾವು ತಂದೆಯವ್ರ ನಮ್ಗೆ ಹೊಲ ಕಲ್ಸಿ ಹೇಳ್ರಿ. ಅಲ್ಲಿ ಎಲ್ಲಿ ಕಲ್ತ್ರಿ? ಇಲ್ಲಿ ಇವ್ರ ಬಲ್ಲೆ ಬಂದ ಕಲ್ತೇವ್ರಿ. ನಮ್ಗ ಅತ್ತಿಮವ್ರೆ ಇದ್ರೂ ನಮ್ಗೆ ಹಂಗ ಕಲ್ಸಿಲ್ರಿ, ನಮ್ಗ ಇವರೇ ಕಲ್ಸಿಕೊಟ್ಟಾರ ನಮ್ಮ ಮನೆಯವ್ರ. ನಮಗ ಹೆಂಗ ಹೇಳ್ರ ಹಂಗ ಮಾಡ್ಕೊತ ಬಂದಿನ್ರಿ ನಾನು. ಮಾಡ್ಕೊತ ಬಂದು ಈಗ ಅವರು ಅಂಗಡಿಗೆ ಹೋಗಿ ಕತ್ಕಳೇನೆ, ನಾವು ಎಲ್ಲ ಹಾಳು ಪಾಳು ಎಲ್ಲ ನಾನೇ ಕರ್ಕೊಂಡು ಈಗ ಎರಡ್ ದಿನ ಆಗು ಒಂದಿನ ಗಾಯ ಮಾಡ್ಕೊಂಡು ಬರ್ತೇನೆ ಹೊಲಕ್ಕೆ ಹೋಗಿ. ಒಂದ್ 20 ಮಂದಿ ಕರ್ಕೊಂಡು ಹೋಗ್ತೇನ್ರಿ. ತೊಗರಿಯಾಗಾರೆ ಬಂತು, ಅಜಿವಾನ್ದಾಗ ಬಂತು, ಕಬ್ನ್ಯಾಗ ಬಂತ್ರಿ, ಎಲ್ಲದ್ರಾಗೂ ಬಂತಂತ ಒಂದ್ 20 ಮಂದಿ ಕರ್ಕೊಂಡು ಹೋಗಿ ಒಂದಿನ ಗಾಯ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೇನ್ರಿ. ಮನ್ಯಾಗ ಒಂದ್ ಅಂಗಡಿ ಹಾಕೊಂಡಲ್ರಿ, ಏನು ಹಳ್ಳಿ ಮಿಳಿ ಹೋಗೋದಾಗಲ್ಲ ಅಂತ ಮನೇನ ಅಂಗಡಿ ಒಂದ್ ನಡ್ಸ್ಕೊಂತ ಹೋಗ್ತೇನ್ರಿ. ಅಂಗಡಿ ಕೆಲಸ, ಮನಿ ಕೆಲಸ, ಮಕ್ಕಳ ಕೆಲಸ, ಮನೆಯವ್ರ ಕೆಲಸ, ಆಮೇಲೆ ಹೊಲದ ಕೆಲಸ, ಹೆಂಗ ಮಾಡ್ತೀರಿ ಎಲ್ಲ? ಅಷ್ಟು ಹಂಗ ಮಾಡ್ಕೊಂತ ಹೋಗ್ತೇನ್ರಿ, ನೀರ್ ತಾಟ್ ಮಾಡ್ಕೊಂತ ಹೋಗ್ತೇನ್ರಿ. ಮತ್ ಬಂದ್ ಬಾಳೆ ವಾಪಸ್ ಬಂದ್ ಮತ್ ಮಾಡ್ತೇನ್ರಿ. ಅವ್ರಿಗೆ ಹೋಗಿ ಬಂದಿನ ಮತ್ತೆ ಎಟ್ ಮಾಡ್ತೇನ್ರಿ. ಬಂದಿನ ಮತ್ ಅವು ಆಡು, ಕೋಳಿ, ನಾಯಿ ರೀ, ಅವಕ್ಕ ಕಾಳು ಹಾಕೋದು, ನೀರ್ ಹಾಕೋದು, ಅವಕ್ಕ ದೊಡ್ಡಾಗ ಹಾಕುದ್ರಿ, ಕಟ್ಟೋದು, ಅದು ಎಲ್ಲ ಮಾಡ್ತೇನ್ರಿ. ಮಕ್ಳು ಬಂದ್ ಅಂದ್ರೆ ಮಕ್ಳು ಬಂದ್ ಒಂದಿಟ್ಟು ಸೆಗಣಿ ಪಗಣಿ ದಬ್ಬತಾರ್ರಿ. ದಬ್ಬದ್ರೆ ನಾವ್ ಇಟ್ಟರೆ ಆಸರ ಆದ್ರ ಅಂದ್ರೆ ಮತ್ತೆ ದೊಡ್ಡ ಮಾಡ್ಕೊಂಡು ಅಕ್ಕಡ ಮನ್ಯಾಕ ಹೋಗಿ ಮತ್ತ ಅಂಗಡಿಗೆ ಬರ್ತಾರೆ ಮಂದಿ, ಅಂಗಡಿಗೆ ರೇ ಕೊಟ್ಕೊಂಡ್ ಕುಂದಿರ್ತೇನ್ರಿ. ಯಾವ್ಯಾವ ಕೆಲಸ ಯಾವಾಗ ಯಾವಾಗ ಮಾಡ್ತೀರಿ? ಈಗ ಹೊಲದ ಕೆಲಸ ಅದಕ್ಕೊಂದು ಟೈಮ್ ಕೊಡಬೇಕಾಗ್ತದ, ಅಂಗಡಿಗೆ ಟೈಮ್ ಕೊಡಬೇಕಾಗ್ತದ, ಮನೆ ಎಂಟ್ರ ತನ ಅಂಗಡಿ ಮಾಡ್ಕೊತೇನ್ರಿ. ಎಂಟ್ರಲಿಂತ ಮತ್ತ 8:30 9 ಕಾಳು ಕರ್ಕೊಂಡು ಹೋಗ್ತೇನ್ರಿ. 9 ಕರ್ಕೊಂಡು ಇದಕ್ಕ 6 ತನ ಆಳ ಕರ್ಕೊಂಡು ಆಳಿಂತ ಬಂದ್ ಮತ್ತ ಮನೆ ಮಾಡ್ಕೊತೇನ್ರಿ. ಮತ್ತ ಈಗ ನಿಮಗ ಆಳ ಎಲ್ಲ ಬರೋಬರಿ ಸಿಗ್ತಾರ? ಟೈಮ್ ಟು ಟೈಮ್ ಸಿಗ್ತಾರಿ, ಅವ್ನು ಸಿಗದಿಲ್ರಿ. ಸಿಕ್ಕಾಗ ಕರ್ಕೊಂಡು ಹೋಗ್ತೇನ್ರಿ. ಸಿಗಲಾರ್ದಾಗ ನಾನು ಒಬ್ಬಕ್ಕಿ ಒಂದ್ ಕೈ ಒಂದ್ ಹುಡುಗಿ ಐತ್ರಿ ನನ್ನ ಜೊತೆಗೆ ರೀ, ಆ ಹುಡುಗಿ ಕರ್ಕೊಂಡು ಹೋಗಿ ಮಾಡ್ಕೊಂಡ್ ಬರ್ತೇನ್ರಿ. ಕೆಲವೊಮ್ಮೆ ಬೇಕಾದಾಗ ನಮಗ ಅವಶ್ಯ ಇದ್ದಾಗ ಆಳ ಸಿಗ್ಲಿಲ್ಲ ಅಂತಂದ್ರ ಅವಾಗ ಹೆಂಗ್ ಮಾಡ್ತೀರಿ? ನಾವ್ ಮಾಡ್ಕೋತೀವಿ. ನಮ್ಮ ಮಕ್ಳು ಸಾಲ ಸೂಟ್ ಇರ್ತಲ್ಲ, ರಾಯ್ತಾರ್ಕೊಂಡು ಸೂಟ್ ಇರ್ತೈತ್ರೆ, ಮಕ್ಳು ಕರ್ಕೊಂಡು ಹೋಗ್ತೇನೆ, ನಮ್ಮ ಯಜಮಾನ್ರದ್ರು ಸೂಟ್ ಇರ್ತೈತ್ರಿ ರಾಯ್ತಾರ. ಅಷ್ಟನ್ನ ಕರ್ಕೊಂಡು ಹೋಗಿ ಅವತ್ತಿನ ದಿನದಲ್ಲಿ ಏಟ್ ಆತ ಅಟ್ ಮಾಡ್ಕೊಂಡು ಒತ್ ಮಾಡ್ತಾರೆ. ಮನಿ ಮಂದಿ ಎಲ್ಲ ಹೊಲದೊಳಗೆ ಇರ್ತೀರಿ? ಮಕ್ಕಳಿಗೂ ಕಲಿಸ್ತಾ ಇದ್ದೀರಿ? ಸಾಲಿ ಕಲಿಸ್ತೀನಿ ಮಕ್ಕಳಿಗೆ. ಒಬ್ಬ ಒಕ್ಕಲಿಕೆ ಕಲ್ತೇನ್ರಿ, ಒಬ್ಬ ಈಗ 11 ಅದಾರಿ ಮುದ್ದೇಬಳ ಕಾಲೇಜ್ ಕಲ್ತೇನ್ರಿ. ಒಬ್ಬ ಮಗಳು 12 ಕಲ್ತು ಬಿಟ್ಟರಿ, ಆಗ ಮದುವೆ ಆಯ್ತ್ರಿ, ಆಗಿ ಗಂಡ ಮನೆಗೆ ನಡೆಯಕ್ ಹೋದ್ರಿ. ಈಗ ಒಕ್ಕಲ್ತನದ ಕೆಲಸ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ರಿ ನೀವು? ಗಂಡ ಮಕ್ಕಳಿಗೆ ಇಲ್ರಿ. ಯಾಕೆ? ಅವ್ರು ಸಾಲಿ ಕಲೀಲಿ ಅಂತ ಅವ್ರ ಮಕ್ಕಳು. ಬರೋಬರಿ ಸಾಲಿ ಕಲೀಲಿ, ಸಾಲಿ ಜೊತೆಗೆ ಹೊಲದ ಕೆಲಸನೂ ಮಾಡ್ಲಿ. ಹೊಲದ ಕೆಲಸ ಮಾಡ್ತಾರ್ರಿ, ಆದ್ರ ಒಕ್ಕಲ್ತನದ ಚಿಲ್ರಿ ಸರ್. ಮುಂದ್ ಮಾಡ್ಕೊಂಡು ಹೋಗ್ಬೇಕಲ್ಲ ಒಕ್ಕಲ್ತನ, ಅದನ್ನ ಹೆಂಗ್ ಮಾಡ್ತೀರಿ? ಬರ್ಬರ್ತ್ ನೋಡಮ್ರಿ, ಹಚ್ಚಮ್ರಿ. ಮತ್ತ ಆದ್ರ ಈಗಂತ್ರ ಚಿಲ್ರಿ, ನಾವ ಮಾಡ್ಕೊತೀವಿ ಸರ್. ಅಡ್ಡಿ ಇಲ್ಲ ಅಂದ್ರ ಮಕ್ಕಳಿಗೆ ಹೊಲದ ಮ್ಯಾಲ ಪ್ರೀತಿ, ಕೃಷಿ ಮ್ಯಾಲ ಪ್ರೀತಿ ಇರ್ಬೇಕಾಗ್ತದ. ಪ್ರೀತಿ ಐತ್ರಿ, ಆದ್ರ ಹೊಲದಾಗ ಮಾಡೋದನ್ನ ನಾವು ಹಚ್ಚಿಲ್ರಿ ಅವ್ರಿಗೆ. ಅಂದ್ರ ಅಭ್ಯಾಸ ಮಾಡ್ಲಿ ಅಂತ ಹೇಳಿ ಬಿಡ್ತಾ ಇದ್ರಿ? ಅಭ್ಯಾಸ ಮಾಡ್ಲಿ, ಓದ್ಲಿ. ಅಡ್ಡಿ ಇಲ್ಲ, ವಿರಾಮದ ಸಮಯದೊಳಗೆ ಯಾವಾಗ ಯಾವಾಗ ಟೈಮ್ ಸಿಗ್ತದ ನಿಮಗೆ, ಯಾವಾಗ ಕೆಲಸಕ್ಕೆ ಬೇಕಾಗ್ತದ ಆ ಟೈಮ್ ನೊಳಗೆ ಮಕ್ಕಳಿಗೆ ಅಂತೂ ಹಚ್ಚೆ ಹಚ್ತೀರಿ? ಹಚ್ತೀನಿ, ಹಚ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತಾರಿ, ಸ್ವಲ್ಪ ಸ್ವಲ್ಪ ಬಿಡ್ತಾರಿ. ಅದ್ರಾಗ ನಾ ಜಕ್ಕೊಂಡು ನಾ ತಿದ್ಕೊಂಡು ಹೋಗ್ತೇನ್ರಿ ಮಕ್ಕಳನ್ನ ಕರ್ಕೊಂಡು. ಈಗ ನೀವು ಏನೇನು ಬೆಳಿ ಬೆಳಿತಾ ಇದ್ರಿ?

ಈ ಬಾಜಾರ್ದಾಗ ತಂದಿದ್ದೇವೆ, ನಾರಾಯಣಪುರದಾಗ ಹೋಗಿ ತೊಗೊಂಬಿದ್ದೇವ್ರಿ. ತಂದಿನ ಒಳ್ಳೆ ಮಾಡ ತಂದಿಲ್ರಿ, ಒಳ್ಳೆ ನಮ್ಮ ಮನೆಯಾಗ ನಾ ಮಾಡ್ಕೋತ ಹೊಂಟಿನ್ರಿ. ಒಳ್ಳೆ ವಾಪಸ್ ತರಕ್ ಹೋಗಿಲ್ರಿ. ಮನೆಯಾಗ ಬೆಳೆಸೋದು, ಮನೆಯಾಗ ನಾ ಉಡ್ಸೋದು ಎಲ್ಲ ನಾನೇ ಮಾಡಕ ಮನೆಯಾಗ ಮಾಡಕತ್ತೀವಿ ರೀ ಸರ್. ಮತ್ತೆ ಕೋಳಿಗೆ ತಿನ್ನಿಸು ಉಣಸು ಕೊಡಬೇಕು ಅವಕ್ಕೆ. ತಿನ್ನಕ ಉಣ್ಣಕ ರವ ಹೊಡ್ಸ್ಕೊಂಡ್ಬರ್ತೀನಿ ರೀ, ಮೆಕ್ಕೆಜೋಳ ರವ ಹೊಡ್ಕೊಂಬಂದು ಅವ್ಕೊಂದಿಷ್ಟು ನೀರಾಗಿ ಕಲಿಸ್ರಿ, ಒಂದು ದೊಡ್ಡ ಪುಟ್ಟಿ ಮಾಡಿನ್ರಿ. ಆ ಪುಟ್ಟಿಗೆ ಹಾಕಿ ಇಟ್ಟಿನ ತಿಂತಾವ್ರಿ. ಮತ್ತೆ ಒಳ್ಳೆ ಹೋಗಿ ಒಂದು ಗಿಡಕ್ಕೆ ಕುಂದಿರ್ತೇವ್ರಿ. ಮತ್ತೆ ಒಳ್ಳೆ ವಾಪಸ್ ಒಂದು ಕರ್ನೆ ಮತ್ತೆ ಒಂದಿಷ್ಟು ಕಾಳು ಒಂದಿಷ್ಟು ಅಕ್ಕಿ ಹೋಗ್ತೇನೆ ರೀ. ಅಕ್ಕಿ ತಿನ್ನಕ್ಕೆ ಮತ್ತೆ ಒಳ್ಳೆ ವಾಪಸ್ ಹೋಗಿ ಕುಂದಿರ್ತೇವ್ರಿ. ಅವು ಹಿಕ್ಕಿರ್ತಾವಲ್ಲ, ಅವನ್ನೇನ್ ಮಾಡಿ ಹೊಲಕ್ಕೆ ಹಾಕ್ತಾ ಇದ್ದ ಹೊಲಕ್ಕೆ ಅದು ಒಟ್ಟು ಕಸ ತಳಗಿಂದ ಬೆಳ್ಕೋತೀವ್ರಿ. ಶಗಣಿ ಬೆಳ್ಕೊಂಡು ತಿಪ್ಪಿಗೆ ಹಾಕಿ ಒಟ್ಟು ಹೊಲಕ್ಕೆ ಹಾಕ್ತೀವ್ರಿ ಸರ್. ಕೋಳಿದ ಎಷ್ಟು ಆಗ್ತದೆ ಅಂತೀರಿ? ಕೋಳಿದೊಂದು ಏನಿಲ್ಲ ಅಂದ್ರೆ ಒಂದು 20-23 ಸಾವಿರ ಆಗುತ್ತೆ ನೋಡ್ರಿ ನಮ್ಗೆ ತಿಂಗಳ ರೀ. ತಿಂಗಳಿಗೆ? ಹ್ಞೂ. ತಿಂಗಳಿಗೆ ಎಷ್ಟು ಆಗ್ತದೆ ರೀ? 23 ಸಾವಿರ. 20-30 ಸಾವಿರ? ಹ್ಞೂ ರೀ. ಬರೀ ಕೋಳಿನೇ ಹೆಚ್ಚು ಮಾಡಿದ್ರು ನಡೀತದ ನಿಮ್ಗೆ? ಕೋಳಿದ ಬಾಳ ನಮ್ಗೆ ಉಪಯೋಗ ಐತ್ರಿ. ಇವು ಇದ್ರದ್ದು ಬಾಳ ಉಪಯೋಗ ಇಲ್ಲ ನಮ್ಗೆ. ಹೆಂಗೆ ಒಂದು ತತ್ತಿ ಹೆಂಗೆ ಮಾರಾಟ ಮಾಡ್ತಾ ಇದ್ರಿ? ಒಂದು ತತ್ತಿ 12 ರೂಪಾಯಿ ಕೊಡ್ತೇನೆ ರೀ. 12 ರೂಪಾಯಿಗೆ? ಹ್ಞೂ ರೀ. ಬಂದು ಒಯ್ತಾರೆ ಊರಾಗ 12 ರೂಪಾಯಿ ಕೊಡ್ತೇನೆ ರೀ. ಮತ್ತೆ ಶೀಟೆನವ್ರು ಬಂದ್ರ ಅಂದ್ರೆ 15 ರೂಪಾಯಿ ಕೊಡ್ತೇನೆ ರೀ. ಈ ಶೀಟಾಗ ಹಿಂಗೆ ಆಪರೇಷನ್ ಆಪರೇಷನ್ ಆಗಿರ್ತಾವಲ್ಲ ರೀ, ಅವ್ರು ಕೇಳ್ಕೊಂತ ನಮ್ಮನೆಗೆ ಬರ್ತಾರೆ. ನಮ್ಮ ಊರಾಗ ಯಾರು ಇಲ್ಲ ರೀ, ಕೋಳಿ ನಮ್ಮನೆಗೆ ಅದಾರೆ. ಕೇಳ್ಕೋತ್ ಕೇಳ್ಕೋತ್ ಬಂದು ನಮ್ಮನೆಗೆ ಬರ್ತಾರೆ. ಬಂದಿಂದ ಹಿಂಗಂತ ಹೇಳಿದ್ರ ನಾವ್ ಎಷ್ಟು ಅಂತೀರ ಅಷ್ಟು ಕೊಟ್ಟು ತಂದು ಹೋಗ್ತಾರೆ. ಈಗ ಯಾರು ಬಂದು ಹೋಲ್ಸೇಲ್ ಆಗಿ ನಮಗೆ ಕೊಟ್ಟು ಬಿಡ್ರಿ ಅಂತ ಹೇಳಿ ಯಾರೇ ಮಾರಾಟ ಮಾಡೋರು ಬಂದಾರ ನಿಮ್ ಕಡೆ? ಹಂಗಿಲ್ರಿ ಸರ್. ಹಂಗೇನ್ ಬಂದಿಲ್ಲ? ಇಲ್ರಿ ಸರ್. ಹಂಗೇನ್ ಬಂದಿಲ್ರಿ. ಆದ್ರ ನಮ್ಮನೆಗೆ ಬಂದ ತೊಂದ್ರೆ ಯಾರಾದ್ರ ಹಂಗ್ ಮಾರಾಟ ಮಾಡಕ್ ಬಂದಿಲ್ರಿ. ನೀವು ಹೊರಗೆ ಎಲ್ಲೂ ಮಾರಾಟ ಮಾಡೋದಿಲ್ಲ? ನಾಂಗ್ ಹೋಗಿ ಗಿಟ್ಟು ಮಾರಲ್ರಿ, ಹಂಗ್ ಗಿಟ್ಟು ಮಾರಲ್ರಿ. ಮನೆಗೆ ಬರ್ತಾರೆ, ಏನ ಬಂದ್ರು ಒಟ್ಟು ಮನೆಗೆ ಬಂದ ತೊಂದ್ ಹೋಗ್ತಾರೆ. ನಮ್ಮನೆಗೆ ಬಂದ ಅಂದ್ರೆ ಎಲ್ಲ ಮಾರಾಟ ಆಗ್ತಾವ? ಏನು ಉತ್ಪಾದನೆ ಆಗಿರ್ತದೆ ಎಲ್ಲ ಮಾರಾಟ? ಎಲ್ಲಾನು ಮಾರಾಟ ಆಯ್ತು. ನಮ್ಮನೆಗೆ ಏನು ಅದು ಒಟ್ಟ ಲಕ್ಷಣ ಇಲ್ರಿ, ಎಲ್ಲಾನು ಮಾರಾಟ ಆಯ್ತು ನಮಗೆ. ಲಕ್ಷಣ ಇಲ್ರಿ. ಅವಾಗ 12 ರೂಪಾಯಿಗೆ ಒಂದು ತತ್ತಿ ಮಾರಾಟ ಮಾಡಿ, 12 ರೂಪಾಯಿಗೆ ಒಂದು ತತ್ತಿ ಮಾರಾಟ. ಕೋಳಿಗಳನ್ನ ಮಾರಾಟ ಮಾಡ್ತಾ ಇದ್ರಿ? ಕೋಳಿ ಒಂದೊಂದು ಕೋಳಿಗೆ ಮುಂಜಾನ್ ಒಂದು 15 ರೂಪಾಯಿ ಮಾರ್ತೇನೆ ರೀ. ಕೋಳಿ ಅಂದ್ರೆ ತಲುಗೋಳಿ ಅಂದ್ರೆ 1,000 ರೂಪಾಯಿ ಕೊಡ್ತೇನೆ ರೀ. ಇದ್ರದ್ದೆಲ್ಲ ಲೆಕ್ಕ ಇಟ್ಟಿರಿ ನೀವು? ಬರ್ದಿಡ್ತೀರಿ ಲೆಕ್ಕ ಎಲ್ಲರೇ ಒಂದ್ ನೋಟ್ಬುಕ್ ನಾಗ? ಇಲ್ರಿ, ಹಂಗ ನಾವು ಸಾರಿ ಕಲ್ತಿರ ಏನು ಬರ್ದಿಲ್ರಿ, ಸುಮ್ ಬಾಯ್ಲೆಕ್ಕ ಹೇಳ್ಕೊಂತ. ಬಾಯ್ಲೆಕ್ಕ ಎಷ್ಟಂತ ನೆನಪಿಡ್ತೀರಿ? ಏನ ಮಕ್ಕಳಿಗೆ ಹೇಳಿ ಅದನ್ನ ಬರ್ಸ್ತಾ ಇದ್ದೀರೋ ಹೆಂಗ? ಏನ ಯಜಮಾನರು ಬರೀತಾರೋ? ಅಷ್ಟೇ ಹೇಳ್ತೀನಿ, ಇಷ್ಟು ಬರ್ದಿರ್ತಾರೆ. ಯಜಮಾನರು ಈಗ ವ್ಯಾಪಾರ ಮಾಡ್ತಾರ ಅಂತಂದ್ರೆ ಅವ್ರು ಹೊಲ್ದಾನ್ ಮಾಲ್ ಬರ್ತಲ್ರಿ, ಅಡಿಚಿ ಅಂಗಡಿ ಹೊಲ್ದಾನ್ ಮಾಲ್ ನಿಂತ್ರ ತುಂಬಕೊಂತಾರಿ. ತುಂಬಕೊಂಡ್ ಮತ್ತೆ ಒಳ್ಳೆ ಅವ್ರು ಮಾರಾಟ ಮಾಡ್ತಾರೆ ಬೇರೆ ಕಡೆಗೆ. ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ಅನುಭವ ಅದ ತಮ್ದು. ಒಕ್ಕಲ್ತನ ಸಾವಯವ ಕೃಷಿ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಉಪಕಸಬುಗಳನ್ನ ಕೂಡ ಮಾಡಿ ಬಹುಶಃ ನಮ್ಮ ಎಲ್ಲ ವಿಶೇಷವಾಗಿ ಯುವ ಮಹಿಳಾ ರೈತರು ತಮ್ಮ ಈ ಏನು ಅನುಭವಗಳದಾವ ಅವನ್ನ ತಗೊಂಡು ಅವರಿಗೆ ಇದೆಲ್ಲ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದೀವಿ. ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರ, ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? 7008-0813-93-90. ಆತ್ಮೀಯರಿಗೇನು ಸಾವಿತ್ರಿ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳಿದ್ದಾರೆ, ನಾವು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7020-08-13-90. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಕೋಳಿ ಸಾಕಾಣಿಕೆ ಬಗ್ಗೆ ತಾವು ಕೇಳಬಹುದು. ತುಪ್ಪವನ್ನ ಮಾರಾಟ ಮಾಡ್ತಾ ಇದ್ದಾರೆ, 2,000 ರೂಪಾಯಿ ಕೆಜಿ ಹೆಂಗ ತುಪ್ಪ ಮಾರಾಟ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಆಮೇಲೆ ವಿಶೇಷವಾಗಿ ಕುಳ್ಳು ಏನು ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ ಈ ವಿಷಯಗಳನ್ನ ಕೇಳೋದಕ್ಕ. ಆತ್ಮೀಯರೇ, ಒಂದು ವಿಚಾರವನ್ನ ನಾನು ತಮ್ಮಿಂದ ಹೇಳೋದಕ್ಕ ಇಲ್ಲಿ ಬಯಸ್ತೀನಿ. ಏನಪ್ಪ ಅಂತಂದ್ರೆ, ದೊಡ್ಡ ದೊಡ್ಡ ಕಂಪನಿಗಳೇನದಾವ ಇವತ್ತಿನ ದಿವಸ ಆನ್ಲೈನ್ ನಲ್ಲಿ ಸಹಿತ ಮಾರಾಟ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮನೆ ಬಾಗಿಲಿಗೆ ಪದಾರ್ಥಗಳು ಬರ್ತಾ ಇದ್ದಾವ, ಅದು ತಮ್ಮ ಅನುಭವಕ್ಕೂ ಕೂಡ ಅದ. ಒಂದು ಗಮನಿಸಬೇಕು, ಅಂತ ಒಂದು ದೊಡ್ಡ ಕಂಪನಿಗಳೇನದಾವ ಅವು ಒಂದೊಂದು ಕುಳ್ಳನ್ನ ಸಹಿತ ಮಾರಾಟ ಮಾಡ್ತಾ ಇದ್ದಾವೆ ಇವತ್ತಿನ ದಿವಸ. ನಾವು ಯಾವುದೋ ಒಂದು ವಿಚಾರವನ್ನ ನೋಡೋದಕ್ಕೆ ಹೋದಾಗ ಒಂದು ಕುಳ್ಳು 150 ರೂಪಾಯಿಗೆ ಮಾರಾಟ ಆಗುವಂತದ್ದನ್ನ ನೋಡ್ತಾ ಇದ್ದೇವೆ. ಆಕಳ ಏನು ಸಗಣಿಯಿಂದ ತಯಾರಾದಂತಹ ಒಂದು ಕುಳ್ಳು 150 ರೂಪಾಯಿಗೆ ಮಾರಾಟ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾವಿತ್ರಿ ಅವರು ಕುಳ್ಳನ್ನ ಮಾರಾಟ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ ಆಗ್ತದ. ಇಂಥ ಒಂದು ಸಾವಯವ ಪದಾರ್ಥಗಳನ್ನ ನಾವು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತದ್ದು, ಮತ್ತೆ ಇದರ ಜೊತೆಗೆ ನಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಏನು ಅವಕಾಶಗಳದಾವ ಅವುಗಳನ್ನ ನಾವು ಇವತ್ತಿನ ದಿವಸ ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯದ ಅನ್ನುವಂತಹ ಮಾತು ಸಾವಿತ್ರಿ ವಗ್ಗರ್ ಅವರು ಇವತ್ತು ತಮ್ಮ ಅನುಭವಗಳಿಂದ ನಮ್ಮ ಜೊತೆಗೆ ಏನು ಹಂಚಿಕೊಂಡು ಹೇಳಿದ್ದಾರೆ. ಅಂತಹ ಒಂದು ಪ್ರಯತ್ನಗಳನ್ನು ತಾವು ಕೂಡ ಮಾಡಬಹುದು. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ ತಾವು ಮಾತಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಬೇಸಾಯದ ಅನುಭವ ಕುರಿತು ಮುದ್ದೇಬೆಳ ತಾಲೂಕು ಅರೆಮುರಾಳ್ ಗ್ರಾಮದ ಸಾವಿತ್ರಿ ರಮೇಶ್ ವಗ್ಗರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರೋಳಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡ್ಕಿ ಪದಗಳು. ಮಾಡ ಕೊಡ್ತೇವೆ.